ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:30. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003-05 ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ 1 ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253 2521 5253. ಕಿಸಾನ್ ವಾಣಿ ಕಾರ್ಯಕ್ರಮ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಡಕೆಯಲ್ಲಿ ಬರುವಂತಹ ಕೊಳೆ ರೋಗ, ಈ ಕುರಿತು ಅನುವಂಶೀಯತೆ ಮತ್ತು ತಳಿ ಅಭಿವೃದ್ಧಿ ಶಾಸ್ತ್ರ ವಿಭಾಗದ ಪಿಎಚ್ಡಿ ವಿದ್ಯಾರ್ಥಿಯಾದ ಸಚಿನ್ ಹೋಗಡಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದು ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿದ್ದೀವಿ. ಇಲ್ಲಿ ಅನುವಂಶತೆ ಮತ್ತು ತಳಿ ಅಭಿವೃದ್ಧಿ ಶಾಸ್ತ್ರ ವಿಭಾಗದ ಪಿಎಚ್ಡಿ ವಿದ್ಯಾರ್ಥಿಯಾದ ಸಚಿನ್ ಹೋಗಡಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಇಂದು ಅಡಕೆ ಕೊಳೆ ರೋಗದ ಬಗ್ಗೆ, ಅಂದರೆ ಅಡಕೆಯಲ್ಲಿ ಬರತಕ್ಕಂತಹ ರೋಗಗಳು, ಅದರ ಲಕ್ಷಣಗಳು, ಅದರ ಪರಿಹಾರ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತಿದ್ದಾರೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಡಕೆ ಒಂದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಎಲ್ಲರೂ ಈಗ ತೋಟವನ್ನು ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಬರತಕ್ಕಂತಹ ರೋಗಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸಚಿನ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ದಿವಸ ಅಡಕೆ ಒಂದು ವಾಣಿಜ್ಯ ಬೆಳೆ ಆಗಿದೆ, ಹಾಗಾಗಿ ಇವತ್ತಿನ ದಿವಸ ಹೆಚ್ಚಿನ ಪಕ್ಷದಲ್ಲಿ ಎಲ್ಲಾ ರೈತರು ಭತ್ತ ಅಥವಾ ಬೇರೆ ಬೆಳೆಯನ್ನು ಬಿಟ್ಟು ಅಡಿಕೆಯತ್ತ ಮುಖ ಮಾಡಿದ್ದಾರೆ. ನಾವು ಅಡಿಕೆಯಲ್ಲಿ ಯಾವ್ಯಾವ ರೋಗ ನೋಡಬಹುದು ಅಂದ್ರೆ, ಈಗ ನಮ್ಮ ರೈತರಿಗೆ ಕಾಡುವ ಪ್ರಶ್ನೆ ಅಂದ್ರೆ, ಒಂದು ಕೊಳೆ ರೋಗ, ಮತ್ತೊಂದು ಈ ಭದ್ರಾವತಿ ಭಾಗದಲ್ಲಿ ಅಣಿವೆ ರೋಗ ಅಂತ ಒಂದು ಕಂಡು ಬಂದಿದೆ, ಮತ್ತೆ ಈ ಇನ್ಫ್ಲೋರೆಸೆನ್ಸ್ ಡೈ ಬ್ಯಾಗ್ ಅಂತ ಹೇಳಿ ಒಂದು ರೋಗವನ್ನು ಸುತ್ತ ನಾವು ನೋಡಬಹುದು. ಈಗ ಅದು ತುಂಬಾ ಹೆಚ್ಚಿನ ಜನರಿಗೆ ನಷ್ಟವನ್ನು ಉಂಟು ಮಾಡುತ್ತಿದೆ. ಮತ್ತು ಒಂದು ಪೆಂಟೋಟೋಮಿಡೆ ಬಗ್ ಅಂತ ಹೇಳಿ ಅದೊಂದು ಕೀಟ, ಅದು ಅಡಿಕೆಯ ರಸವನ್ನು ಹೀರಿ ಅಡಿಕೆಯನ್ನು ಉದುರಲು ಕಾರಣವಾಗಿದೆ. ಮತ್ತೆ ಈ ಸಿರ್ಸಿ ಕಡೆ ಹೋದ್ರೆ ಕೊಳೆ ರೋಗವನ್ನು ನೀವು ತುಂಬಾ ಹೆಚ್ಚಾಗಿ ನೋಡಬಹುದು. ಹಾಗೆ ನಮ್ಮ ಈ ಶೃಂಗೇರಿ ಈ ಪ್ರದೇಶದಲ್ಲಿ ನೋಡಿದ್ರೆ ನೀವು ಯೆಲ್ಲೋ ಲೀಫ್ ಡಿಸೀಸ್ ಅಂದ್ರೆ ಹಳದಿ ರೋಗವನ್ನು ನೋಡಬಹುದು. ಇದರಲ್ಲಿ ನಮಗೆ ಈ ಇನ್ಫ್ಲೋರೆಸೆನ್ಸ್ ಡೈ ಬ್ಯಾಕ್ ಇರೋದು, ಅದು ಒಂದು ಶಿಲೀಂಧ್ರ ಮತ್ತು ಕೀಟದಿಂದ ಆಗ್ತಾ ಇದೆ. ಇದಕ್ಕೆ ನಾವು ಬೇಸಿಗೆಯಲ್ಲಿ ಒಂದು ಶಿಲೀಂಧ್ರನಾಶಕ ಮತ್ತು ಕೀಟನಾಶಕ ಒಂದು ಸಿಂಪರಣೆ ಮಾಡೋದ್ರಿಂದ ಹತೋಟಿಗೆ ತರಬಹುದು. ಈಗ ಮ್ಯಾಂಕೋಸಬ್ 2 ಗ್ರಾಮ್ ಮತ್ತು ಮೊನೊಕ್ರೋಟೋಪ್ಲಸ್ 2 ಗ್ರಾಮ್ ಪರ್ ಲೀಟರ್ ಹಾಕಿ ನೀವು ಸ್ಪ್ರೇ ಕೊಟ್ಟರೆ ನೀವು ಈ ಇನ್ಫ್ಲೋರಸೆನ್ಸ್ ಡೇಬ್ಯಾಕ್ ಅನ್ನು ಹತೋಟಿಗೆ ತರಬಹುದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಪೆಂಟಟೋಮಿಡೆ ಬಗ್ ಅಂತ ಹೇಳಿ ಒಂದು ಅಡಿಕೆಯ ರಸ ಹೀರುವ ಕೀಟವನ್ನು ನೋಡ್ತಾ ಇದ್ದೇವೆ. ಇದು ಏನ್ ಮಾಡುತ್ತೆ ಅಂದ್ರೆ, ಒಂದು ಟೆಂಡರ್ ನೆಟ್ಸ್ ಅಂದ್ರೆ ಎಳೆಯ ಕಾಯಿಯ ಒಂದು ಸಣ್ಣ ಪಂಚರ್ ಅಂದ್ರೆ ಒಂದು ಸಣ್ಣ ಸೂಜಿಯಂತೆ ಹೋಲ್ ಮಾಡಿ ಅದರಿಂದ ರಸವನ್ನು ಹೀರುತ್ತೆ. ಆವಾಗ ಕಾಯಿಗಳು, ರಸ ಹೀರಿದ ಕಾಯಿಗಳು ಕೆಳಗೆ ಬೀಳುತ್ತೆ. ಇದರಿಂದ ಅನೇಕ ರೈತರಿಗೆ ನಷ್ಟ ಉಂಟಾಗ್ತಾ ಇದೆ. ಇದು ಒಂದು ರಸ ಹೀರುವ ಕೀಟ ಆದ್ದರಿಂದ ನೀವು ಇದಕ್ಕೇನಾದ್ರೂ ಒಂದು ಕೀಟನಾಶಕ ಸಿಂಪರಣೆ ಮಾಡಿದರೆ ಈ ರಸ ಹೀರುವ ಕೀಟಗಳದ್ದು ಒಂದು ಗುಣಲಕ್ಷಣ ಇದೆ. ಅದಕ್ಕೆ ಒಂದು ಏನಾದರೂ ಒಂದು ಪ್ರಾಣದ ಅಪಾಯ ಬಂದರೆ ಅದು ತನ್ನ ಸಂತಾನೋತ್ಪತ್ತಿ ಹೆಚ್ಚಿಸಲು ತುಂಬಾ ಮೊಟ್ಟೆಗಳನ್ನು ಇಟ್ಟು ಸಾಯುತ್ತೆ. ನೀವು ಕೀಟನಾಶಕ ಸಿಂಪರಣೆ ಮಾಡಿದಾಗ ಅದಕ್ಕೆ ಪ್ರಾಣ ಅಪಾಯ ಬರುತ್ತೆ, ಹಾಗಾಗಿ ತುಂಬಾ ಮೊಟ್ಟೆ ಇಟ್ಟು ಸಾಯುತ್ತೆ. ನಿಮಗೆ ಮುಂದಿನ ಸಲಕ್ಕೆ ಮತ್ತೆ ಕೀಟ ಜಾಸ್ತಿಯಾಗಿ ನಿಮಗೆ ಕಾಯುವುದರದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಇದಕ್ಕೆ ಬೇವಿನೆಣ್ಣೆ ಸಿಂಪರಣೆ ಮಾಡುವುದು ಅತಿ ಸೂಕ್ತ. ಮತ್ತೆ ನಮ್ಮ ಈ ಮಲೆನಾಡು ಪ್ರಾಂತ್ಯದಲ್ಲಿ ಮತ್ತು ಈ ಮಳೆಗೆ ವಾತಾವರಣಕ್ಕೆ ಅತಿ ಹೆಚ್ಚಾಗಿ ಕಾಡುವ ರೋಗ ಅಂದ್ರೆ ಕೊಳೆ ರೋಗ. ಪ್ರಾರಂಭದಲ್ಲಿ ಈ ಕೊಳೆ ರೋಗದ ಗುಣಲಕ್ಷಣಗಳು ಏನೇನು ಅಂತೀರಾ? ಕೊಳೆ ರೋಗ ಈ ಪ್ರಸ್ತುತವಾಗಿ ಶೇಕಡ ಮಲೆನಾಡಿನ 90% ಜನಕ್ಕೆ ಇದು ಕಾಡುವ ಪ್ರಶ್ನೆಯಾಗಿದೆ. ಏಕೆ ಅಂದ್ರೆ ನಾವು ರೈತರಲ್ಲಿ ಸುಮಾರು ಕ್ರಾಪ್ ಲಾಸ್, ಈಲ್ಡ್ ಲಾಸ್ ಅನ್ನು ನೋಡಬಹುದು ಈ ಕೊಳೆ ರೋಗದಿಂದ. ಈ ಕೊಳೆ ರೋಗ ಯಾವಾಗ ಬರುತ್ತೆ? ಈಗ ಮಾನ್ಸೂನ್ ಶುರುವಾಗುತ್ತೆ, ಮಳೆಗಾಲ ಶುರುವಾಗಿ 2-3 ವಾರಗಳಲ್ಲಿ ಇದು ಒಂದು ಫೈಟೋಪ್ತರಾ ಎನ್ನುವ ಶಿಲೀಂಧ್ರದಿಂದ ಇದು ರೋಗವನ್ನು ಉಂಟು ಮಾಡ್ತಾ ಇದೆ. ಫೈಟೋಪ್ತರಾ ಅನ್ನುವ ಶಿಲೀಂಧ್ರಕ್ಕೆ ಹೆಚ್ಚು ಸೂಕ್ತವಾದ ವಾತಾವರಣವೆಂದರೆ ಅತಿಯಾದ ಹೆಚ್ಚಾದ ಮಳೆ ಮತ್ತು ಕಡಿಮೆ ಟೆಂಪರೇಚರ್ ಮತ್ತು ಹ್ಯುಮಿಡಿಟಿ. ಅಂದ್ರೆ 90% ಹ್ಯುಮಿಡಿಟಿ ಇದ್ದಾಗ ಈ ರೋಗವನ್ನು ಹೆಚ್ಚು ಕಾಣಬಹುದು. ಮಳೆ ಅಂದರೆ ಬಿಸಿಲು ಮಳೆ, ಅಂದ್ರೆ ಒಂದ್ ದಿವಸ ಮಳೆ ಒಂದ್ ದಿವಸ ಬಿಸಿಲು, ಈ ತರ ವಾತಾವರಣ ಇದ್ದಾಗ ನಿಮಗೆ ಹ್ಯುಮಿಡಿಟಿ ಹೆಚ್ಚಾಗುತ್ತೆ. ಹಾಗಾಗಿ ಈ ರೋಗವನ್ನು ನಾವು ಹೆಚ್ಚಾಗಿ ನೋಡಬಹುದು. ಇದನ್ನ ಕೊಳೆ ರೋಗ ಅಥವಾ ಮಹಾಲಿ ರೋಗ ಅಂತಾನು ಹೇಳ್ತಾರೆ. ಇದನ್ನು ಫಸ್ಟ್ ನಾವು 1906 ಇದನ್ನ ಇಂಡಿಯಾದಲ್ಲಿ ಫಸ್ಟ್ ಅಸ್ಸಾಂ ರಿಪೋರ್ಟ್ ಮಾಡ್ತಾರೆ ಈ ಕೊಳೆ ರೋಗನ. ಕೊಳೆ ರೋಗ ಬಂದ ಹೇಗೆ ನೀವು ಗುಣಲಕ್ಷಣ ಹೇಗೆ ನೋಡಬಹುದು ಅಂದ್ರೆ, ಕಾಯಿ ಮೇಲೆ ಒಂದು ವಾಟರ್ ಸೋಕಲ್ ಡಿಜನ್ಸ್ ಅಂದ್ರೆ ನೀರಿನ ಒಂದು ಹನಿ ಬಿದ್ದ ಹಾಗೆ ಒಂದು ನೀರು ಒಂದು ಎಣ್ಣೆ ಏನಾದ್ರು ಒಂದು ಬಟ್ಟೆ ಮೇಲೆ ಬಿದ್ದರೆ ಹೇಗೆ ಕಾಣುತ್ತೋ ಹಾಗೆ ನೀವು ಕಾಯಿ ಮೇಲೆ ಅದನ್ನ ನೋಡಬಹುದು. ಆಮೇಲೆ ನಿಮಗೆ ಕಾಯಿ ಉದುರಲು ಶುರುವಾಗುತ್ತೆ. ಆನಂತರ ನೀವು ಮುಂಚಿತವಾಗಿ ಈ ಕಾಯಿ ಎಲ್ಲರೂ ನೋಡಿದ್ರೆ ಅದನ್ನ ನಾವು ಹತೋಟಿಗೆ ತರಬಹುದು. ಇದನ್ನ ಹೇಗೆ ಹತೋಟಿ ತರಬಹುದು ಅಂತ ಹೇಳ್ತೀರಿ? ಹೇಗೆ ಹತೋಟಿಗೆ ತರಬಹುದು ಈ ಕೊಳೆ ರೋಗನ? ಒಂದಿಷ್ಟು ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ನಾವು. ಮೊದಲನೇದಾಗಿ ಈ ಅಡಿಕೆ ತೋಟದಲ್ಲಿರುವ ಏನು ಕಾನಿಗಳು, ಕಾಲುವೆಗಳನ್ನ ಸ್ವಚ್ಛತೆಗೊಳಿಸಿ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳಬೇಕು. ಮತ್ತೊಂದು, ಈಗ ಮಳೆಗಾಲ ಶುರುವಾಗೋಕ್ಕೂ ಮುಂಚೆ ನಾವು ಭೂಮಿಗೆ ಈ ಸುಣ್ಣವನ್ನು ಹಾಕಬೇಕು. ಅಂದ್ರೆ ಈ ಆಸಿಡ್ ಸಾಯಿಲ್ ಇರುತ್ತಲ್ಲ ಅದನ್ನ ನ್ಯೂಟ್ರಲ್ ಸಾಯಿಲ್ ಹತ್ತಿರ ತಗೊಂಡು ಹೋಗಲು ಸುಣ್ಣವನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸುಣ್ಣ 200 ಕೆಜಿ ಅಥವಾ 300 ಕೆಜಿ ಪರ್ ಎಕರ್, ಅದು ನೀವು ನಿಮ್ಮ ಭೂಮಿಯ ರಸಸಾರವನ್ನು ತಿಳಿದು ಸುಣ್ಣವನ್ನು ಹಾಕಬೇಕಾಗುತ್ತೆ. ಸುಣ್ಣ ಹಾಕೋದು ಇಲ್ಲಿ ಬಹಳ ಮುಖ್ಯವಾದ, ಕೊಳೆ ರೋಗ ಕಂಟ್ರೋಲ್ ಮಾಡಲು ನಮಗೆ ಯಶಸ್ವಿಯಾಗುತ್ತೆ ಸುಣ್ಣ ಹಾಕೋದ್ರಿಂದ. ಮತ್ತು ಇದೇ ಸಮಯಕ್ಕೆ ನೀವು ರಾಕ್ ಫಾಸ್ಫೇಟ್ ಮತ್ತು ಪೊಟ್ಯಾಶ್ ಹಾಕುವುದರಿಂದ ಕೊಳೆ ರೋಗ ಹತೋಟಿಯಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಯಾವುದೇ ಕಾರಣಕ್ಕೂ ಈ ನೈಟ್ರೋಜನ್ ಅಂಶ ಜಾಸ್ತಿ ಇರುವ ಗೊಬ್ಬರಗಳನ್ನು ಹಾಕಲು ಹೋಗಬೇಡಿ. ಯಾಕೆಂದರೆ ಇದು ಕೊಳೆ ರೋಗವನ್ನು ಜಾಸ್ತಿ ಮಾಡುವ ಸಾಧ್ಯತೆ ಹೆಚ್ಚು. ಮತ್ತು ನೀವು ಈ ಸಮಯದಲ್ಲಿ ನಿಮ್ಮ ತೋಟದಲ್ಲಿರುವ ಕೆಲವು ಬೇರೆ ಬೇರೆ ತರಹದ ಗಿಡಗಳನ್ನು ತೆಗೆಯುವುದು ಒಳ್ಳೆಯದು. ಆದರೆ ಕಳೆನಾಶಕಗಳನ್ನು ಸಿಂಪರಣೆ ಮಾಡಬೇಡಿ. ಮತ್ತು ನಿಮ್ಮ ತೋಟ ಸುತ್ತದಲ್ಲಿರುವ ಎಲ್ಲಾ ಮರ ಗಿಡಗಳನ್ನು, ರಂಬೆ ಕೊಂಬೆಗಳನ್ನು ಕಡೆದು ಸ್ವಚ್ಛಗೊಳಿಸಿ ತೋಟಕ್ಕೆ ಗಾಳಿ ಆಡುವಂತೆ ಮಾಡಿ. ಆದ್ದರಿಂದ ನಿಮ್ಮ ಕೊಳೆ ರೋಗ ಹತೋಟಿಯನ್ನು ಮಾಡಬಹುದು. ಈ ರೋಗ ಬರದೇ ಇರೋ ಹಾಗೆ ಏನೇನ್ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬಹುದು? ಇನ್ನು ರೋಗ ಬರೋದ ಹಾಗೆ ಈ ಸಿಂಪರಣೆ ಶಿಲೀಂಧ್ರನಾಶಕಗಳನ್ನು ಯಾವ ಶಿಲೀಂಧ್ರನಾಶಕಗಳನ್ನು ಸಿಂಪರಣೆ ಮಾಡಬಹುದು? ಮಳೆಗಾಲಕ್ಕೂ ಮುಂಚೆ ಅಂದರೆ ಮೇ ತಿಂಗಳಲ್ಲಿ ನೀವು ಪೊಟ್ಯಾಸಿಯಂ ಫಾಸ್ಫೋನೇಟ್ ಅನ್ನುವ ಒಂದು ಶಿಲೀಂಧ್ರನಾಶಕವನ್ನು ಸಿಂಪರಣೆ ಮಾಡಬಹುದು. ಈ ಪೊಟ್ಯಾಸಿಯಂ ಫಾಸ್ಫೋನೇಟ್ ಸಿಂಪರಣೆ ಮಾಡಲು ನೀವು ಬಿಸಿಲು ಇದ್ದಾಗ ಮಾತ್ರ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡಿ ನಿಮಗೆ ಕನಿಷ್ಠ 3 ಗಂಟೆಗಳ ಕಾಲ ಬಿಸಿಲು ಇರಲೇಬೇಕು. ಪೊಟ್ಯಾಸಿಯಂ ಫಾಸ್ಫೋನೇಟ್ ಇದು 200 ಲೀಟರ್ಗೆ 1.25 ಲೀಟರ್ ಪೊಟ್ಯಾಸಿಯಂ ಫಾಸ್ಫೋನೇಟ್ ಅನ್ನು ಹಾಕಿ ನೀವು ಸಿಂಪರಣೆ ಕೊಟ್ಟರೆ ಕೊಳೆ ರೋಗ ಹತೋಟಿ ಮಾಡುವುದರಲ್ಲಿ ಯಶಸ್ವಿಯಾಗಬಹುದು. ಮೊದಲು ಹಂತದಲ್ಲಿ ಪೊಟ್ಯಾಸಿಯಂ ಫಾಸ್ಫೋನೇಟ್, ಎರಡನೇ ಹಂತದಲ್ಲಿ ಅಂದರೆ ಪೊಟ್ಯಾಸಿಯಂ ಫಾಸ್ಫೋನೇಟ್ ಸ್ಪ್ರೇ ಕೊಟ್ಟು 40 ದಿನಗಳ ಆದ ಮೇಲೆ ನೀವು ಬೋಡಾಕ್ಸ್ ಮಿಕ್ಸ್ಚರ್ ಅನ್ನು ಸ್ಪ್ರೇ ಕೊಡಬೇಕಾಗುತ್ತದೆ. ಈ ಬೋಡೋ ಮಿಕ್ಸ್ಚರ್ ಒಂದು ಈ ಫೈಟೋಪ್ತರದಿಂದ ಏನು ಸ್ಪೋರ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಸಂತಾನೋತ್ಪತ್ತಿ ಮಾಡುತ್ತೆ ಅದನ್ನು ನಾಶ ಮಾಡಿ ಅಂದ್ರೆ ಸ್ಪೋರ್ ಪ್ರೊಡ್ಯೂಸ್ ಆಗಿದ್ದ ಹಾಗೆ ಕೆಲಸ ಮಾಡುತ್ತೆ. ನೀವು ಬೋಡೋ ಮಿಕ್ಸ್ಚರ್ ಅನ್ನ 1% ಬೋಡೋ ದ್ರಾವಣವನ್ನು ಸ್ಪ್ರೇ ಮಾಡಬೇಕಾಗುತ್ತೆ. 1% ದ್ರಾವಣ ಅಂದರೆ ನೀವು 200 ಲೀಟರ್ಗೆ 2 ಕೆಜಿ ತುತ್ತ ಮತ್ತು ಅದಕ್ಕೆ pH ಅಡ್ಜಸ್ಟ್ ಮಾಡಿ 7 pH ಅಥವಾ 7-9 pH ಬರುವಷ್ಟು ಸುಣ್ಣವನ್ನು ಹಾಕಬೇಕಾಗುತ್ತದೆ. ಅಂದರೆ 2 ಕೆಜಿ ತುತ್ತ ಮತ್ತು 1 ಕೆಜಿ ಅಥವಾ 1.25 ಕೆಜಿಯಷ್ಟು ಸುಣ್ಣವನ್ನು ಅದಕ್ಕೆ ಹಾಕಿ ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಸ್ಪೆಡ್ಡರ್ ಅಥವಾ ಆಕ್ಟಿವೇಟರ್ ಅನ್ನು ಹಾಕಿಬಿಟ್ಟು ನೀವು ಸಿಂಪರಣೆ ಮಾಡಬಹುದು. ಬೋಡೋ ಮಿಕ್ಸ್ಚರ್ ತಯಾರಿ ಮಾಡುವಾಗ ಕೆಲವೊಂದು ಸೂಕ್ಷ್ಮತೆಗಳನ್ನು ಗಮನಿಸಬೇಕು. ಮೊದಲಿಗೆ ನೀವು ಸುಣ್ಣ ಸ್ವಲ್ಪ ಪ್ರಮಾಣದ ಸುಣ್ಣವನ್ನು ನೀವು ನೀರಿಟ್ಟ ಬ್ಯಾರ್ಲಿಗೆ ಸ್ವಲ್ಪ ಪ್ರಮಾಣದ ಸುಣ್ಣವನ್ನು ಹಾಕಿ ಕೈಯಾಡಬೇಕು. ನಂತರ ನೀವು ತುತ್ತವನ್ನು ಹಾಕಬೇಕು. ಮೊದಲಿಗೆ ತುತ್ತ ಹಾಕಿ ಆಮೇಲೆ ಸುಣ್ಣವನ್ನು ಹಾಕಬಾರದು. ಮೊದಲಿಗೆ ನೀವು ಸುಣ್ಣವನ್ನು ಹಾಕಿ ಸ್ವಲ್ಪ ಪ್ರಮಾಣದ ಸುಣ್ಣವನ್ನು ಹಾಕಿ ಆಮೇಲೆ ನಿಮ್ಮ ತುತ್ತವನ್ನು 2 ಕೆಜಿ ತುತ್ತದ ನೀರನ್ನು ಹಾಕಿ ಆಮೇಲೆ ನೀವು ಉಳಿದ ಸುಣ್ಣವನ್ನು 7 pH ಅಥವಾ 7-9 pH ಅಷ್ಟು ಪ್ರಮಾಣದ ಸುಣ್ಣವನ್ನು ಹಾಕಿ ಕೈಯಾಡಿ ನೀವು ಒಂದು ಸ್ಪ್ರೇಯನ್ನು ಕೊಡಬೇಕಾಗುತ್ತದೆ. ಹೀಗೆ ಈ ಸ್ಪ್ರೇ ಕೊಡುವುದರಿಂದ ನೀವು ಕೊಳೆ ರೋಗವನ್ನು ಹತೋಟಿ ಮಾಡಬಹುದು. 1ನೇ ಸ್ಪ್ರೇ ಪೊಟ್ಯಾಸಿಯಂ ಫಾಸ್ಫೋನೇಟ್, 2ನೇ ಸ್ಪ್ರೇ ಬೋಡೋ ದ್ರಾವಣವನ್ನು ತಗೋಬಹುದು. ಹೆಚ್ಚಾಗಿ 3 ಸ್ಪ್ರೇಗಳನ್ನು ತಗೋತಾರೆ. 3ನೇ ಸ್ಪ್ರೇಯನ್ನು ರೋಗದ ಗುಣಲಕ್ಷಣಗಳನ್ನು ನೋಡಿ 2ನೇ ಸ್ಪ್ರೇಯಿಂದ 30 ಅಥವಾ 40 ದಿವಸಗಳ ಆದ ಮೇಲೆ ತಗೋಬಹುದು. ನೀವು ಈ ಮುನ್ನೆಚ್ಚರಿಕೆ ಕ್ರಮಗಳನ್ನೆಲ್ಲ ತಗೊಂಡ್ರೆ ಆಗ್ತಕ್ಕಂತಹ ಲಾಭಗಳೇನು ರೈತರಿಗೆ? 3ನೇ ಸ್ಪ್ರೇಯನ್ನು ಬೋಡೋ ತಗೊಂಡಾಗ ನಿಮಗೆ ಆಗುವ ಲಾಭಗಳೇನೆಂದರೆ ಮುಂದಿನ ವರ್ಷಕ್ಕೆ ಸ್ಪೋರ್ಟ್ಸ್ ಅಂದ್ರೆ ಸಂತಾನೋತ್ಪತ್ತಿಗಳು ಆಗದೆ ಕೊಳೆ ರೋಗ ಮುಂದಿನ ವರ್ಷದ ಕಡಿಮೆ ಆಗುತ್ತದೆ. ಹಾಗಾಗಿ ನೀವು ಲಾಸ್ಟ್ ಸ್ಪ್ರೇಯನ್ನು ಬೋಡೋ ದ್ರಾವಣ ಸ್ಪ್ರೇ ಮಾಡುವುದು ಬಹಳ ಒಳ್ಳೆಯದು. ಇಷ್ಟೆಲ್ಲ ಹೇಳಿದ್ರಿ, ಇವುಗಳನ್ನೆಲ್ಲ ಸಿಂಪಡಿಸಿದ ಮೇಲೂ ಈ ಲಕ್ಷಣಗಳು ಕಂಡ್ರೆ ಏನ್ ಮಾಡಬೇಕು? ಬೈ ಚಾನ್ಸ್ ಅಥವಾ ನಿಮಗೆ ಎಲ್ಲರೂ ರೋಗ ಬಂತು ಅಂದ್ರೆ ಮೆಟಾಕ್ಸಿಲ್ ಅಂತ ಹೇಳಿ ಒಂದು ಶಿಲೀಂಧ್ರನಾಶಕ ಇದೆ, ಅದನ್ನು ಸುತ್ತ ನೀವು ಸ್ಪ್ರೇ ಮಾಡಬಹುದು. ಇಲ್ಲಿ ಹೆಚ್ಚಾಗಿ ನಾವು ಗಮನಿಸಬೇಕಾಗಿದ್ದು ಸುಣ್ಣ ಹಾಕುವುದು ತೋಟಕ್ಕೆ ಮತ್ತು ಸರಿಯಾದ ಗೊಬ್ಬರಗಳ ಒಂದು ಬಳಕೆ. ಅಂದರೆ ನೀವು ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ನೈಟ್ರೋಜನ್ ಇರುವ ಗೊಬ್ಬರವನ್ನು ಹಾಕಬಾರದು. ಹಾಗೂ ಈ ಪೊಟ್ಯಾಶ್ ಮತ್ತು ಫಾಸ್ಫರಸ್ ಅಂಶವನ್ನು ಜಾಸ್ತಿ ಕೊಟ್ಟಾಗ ಗಿಡಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಬಹುದು. ಹಾಗಾಗಿ ನೀವು ಪೊಟ್ಯಾಶ್ ಮತ್ತು ಫಾಸ್ಫರಸ್ ಹೆಚ್ಚಿರುವ ಗೊಬ್ಬರಗಳನ್ನು ಉಪಯೋಗಿಸಬೇಕು. ಆಮೇಲೆ ಪೊಟ್ಯಾಸಿಯಂ ಫಾಸ್ಫೋನೇಟ್ ಒಂದು ಸ್ಪ್ರೇ ಕೊಡಬೇಕು ಮೊದಲನೇ ಹಂತದಲ್ಲಿ. ಆ ನಂತರ ನೀವು ಬೋಡ ದ್ರಾವಣದ 1 ಅಥವಾ 2 ಸ್ಪ್ರೇ ನಿಮ್ಮ ಕೊಳೆ ರೋಗದ ಭೀಕರತೆಯನ್ನು ನೋಡಿ ನೀವು ತಗೋಬಹುದು. ಒಳ್ಳೆಯದು ಸಚಿನ್ ಹುಗಡಿಯವರೇ, ತಾವು ಇದುವರೆಗೂ ಅಡಿಕೆಯಲ್ಲಿ ಬರ್ತಕ್ಕಂತಹ ಕೊಳೆ ರೋಗದ ಬಗ್ಗೆ ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದಿರಿ. ಹಾಗಾಗಿ ತಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಅಡಕೆಯಲ್ಲಿ ಬರುವಂತಹ ಕೊಳೆ ರೋಗ ಈ ಕುರಿತು ಅನುವಂಶೀಯತೆ ಹಾಗೂ ತಳಿ ಅಭಿವೃದ್ಧಿ ಶಾಸ್ತ್ರ ವಿಭಾಗದ PhD ವಿದ್ಯಾರ್ಥಿಯಾದ ಸಚಿನ್ ಹೋಗಡಿ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HM ಮಹೇಶ್. ಇನ್ನು ಅಡಕೆ ಮತ್ತು ಕಾಫಿ ಕೃಷಿ ಈ ಬಗ್ಗೆ HG ವೆಂಕಟೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದು ನನ್ನೊಂದಿಗೆ HG ವೆಂಕಟೇಶ್ ಅವರಿದ್ದಾರೆ.